ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈಗೇನು ನಾವು ಕಳೆದ ವಾರದ ವಾತಾವರಣವನ್ನ ಗಮನಿಸಿದ್ದೀವಿ. ಹೆಚ್ಚು ಕಡಿಮೆ ನಾವು ಅನ್ಕೊಂಡಂಗ ವಾತಾವರಣ ಇತ್ತು. ನಿಮ್ಮ ಏನು ಕೃಷಿ ಚಟುವಟಿಕೆಗಳಿದ್ದು ಅವು ಮುಂದುವರೆಸಿಕೊಂಡು ಹೋಗುದಕ್ಕೆ ನಿಮಗೆ ಅನುಕೂಲ ಕೂಡ ಆಗಿರಬಹುದು ಅಂತೇಳಿ ಅನಿಸ್ತದ. ಯಾರ್ಯಾರು ಇನ್ನೂ ಬಿತ್ತನೆ ಮಾಡಿಲ್ಲ, ಅವರು ಬಿತ್ತನೆ ಮಾಡಿಕೊಳ್ಳೋದಕ್ಕೆ ಈಗ ಸೂಕ್ತವಾದಂತಹ ಒಂದು ಕಾಲ. ಹಿಂಗಾರಿ ಬೆಳೆಗಳನ್ನ ಯಾರು ಬಿತ್ತನೆ ಮಾಡ್ಕೋಬೇಕು ಅಂತೀರಿ, ಅಂಥವರಿಗೆ ಇದು ಬಹಳ ಅನುಕೂಲಕರವಾದಂತಹ ಒಂದು ವಾತಾವರಣ ಅಂತೇಳಿ ಹೇಳಬಹುದು. ಆಮೇಲೆ ಇನ್ನು ಹಣ್ಣಿನ ಬೆಳೆಗಳಿರಬಹುದು ಅಥವಾ ತರಕಾರಿ ಬೆಳೆಗಳಿರಬಹುದು, ಈ ಬೇರೆ ಬೇರೆ ಬೆಳೆಗಳಲ್ಲಿ ತಾವು ತಮ್ಮ ಕೆಲಸಗಳನ್ನು ಮುಂದುವರೆಸಿಕೊಂಡು ಹೋಗುವುದಕ್ಕೆ ಕೂಡ ಅನುಕೂಲಕರವಾದಂತಹ ಒಂದು ವಾತಾವರಣ ಈಗ ಸದ್ಯಕ್ಕೆ ಅದ ಅಂತೇಳಿ ಹೇಳಬಹುದು. ಮತ್ತೆ ಮುಂದಿನ ದಿನಗಳನ್ನ ನಾವು ನೋಡುವುದಾಯ್ತಪ್ಪ ಅಂತಂದ್ರೆ ಬರುವ ವಾರ ಯಾವ ರೀತಿ ವಾತಾವರಣ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಅದ. ಅದನ್ನು ನಾವು ಈಗ ನೋಡಿ ಆ ಪ್ರಕಾರ ನಮ್ಮ ಯೋಜನೆಗಳನ್ನು ಮಾಡಿಕೊಂಡು ಹೋಗೋಣ. ಇಷ್ಟು ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯ ಜೊತೆಗೆ ಆ ಹಂತಕ್ಕೆ ನಾವು ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ನವೆಂಬರ್ 26 ಬುಧವಾರದಿಂದ ಬರುವ ಮಂಗಳವಾರ ಡಿಸೆಂಬರ್ 2 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಮತ್ತು ಸವಿಸ್ತಾರವಾಗಿ ಒಂದೇ ಮಾತನ್ನ ನಾನು ಹೇಳಬಹುದು. ಏನಪ್ಪಾ ಅಂತಂದ್ರೆ ಈ ವಾರ ಸ್ವಚ್ಛವಾದಂತಹ, ಶುಭ್ರವಾದಂತಹ, ಪ್ರಸನ್ನದಾಯಕವಾದಂತಹ ಬಿಸಿಲಿನ ವಾತಾವರಣ ಇರ್ತದೆ. ಸಂಪೂರ್ಣ ವಾರ ಎಲ್ಲ ಒಣ ವಾತಾವರಣ ಇರ್ತದೆ. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ. 10-15% ಅನ್ನುವಂತಹ ಒಂದು ಸೂಚನೆಯನ್ನ ತಂದರು ನೀಡ್ತಾ ಇದ್ದಾರೆ. ಹಿಂಗಾಗಿ ಭರ್ಪೂರ್ ಬಿಸಿಲು ಸಿಗುವಂತಹ ಒಂದು ಸಮಯದ ಸಾಕಷ್ಟು ಒಳ್ಳೆಯ ವಾತಾವರಣ ತಮಗ ಸಿಗ್ತದೆ. ಈ ಸಮಯದೊಳಗೆ ನೀವು ಏನೇನು ಚಟುವಟಿಕೆಗಳನ್ನ ತಾವು ಮಾಡಿಕೊಳ್ಬೇಕು ಅದನ್ನ ಯೋಜನೆ ಮಾಡಿಕೊಳ್ಳ್ರಿ. ಆ ಪ್ರಕಾರ ತಾವು ಈ ವಾರದೊಳಗೆ ಮುಂದುವರಿಬಹುದಾಗಿದೆ. ಯಾವುದೇ ಚಂಡಮಾರುತ ಆಗಲಿ ಅಥವಾ ವಾಯುಭಾರ ಕುಸಿತದ ಮಾಹಿತಿಯನ್ನಾಗಲಿ ಅಥವಾ ಮುನ್ಸೂಚನೆಯನ್ನಾಗಲಿ ನಮ್ಮ ವಿಜ್ಞಾನಿಗಳು ಈ ವಾರ ನೀಡಿಲ್ಲ. ಒಂದ್ ವೇಳೆ ಹಂಗೇನಾದ್ರೂ ಅವರು ಮುಂದಿನ ದಿನಗಳಲ್ಲಿ ನೀಡಿದ್ರು ಅಂದ್ರೆ ಏನಾದರೂ ವಾತಾವರಣ ಬದಲಾವಣೆ ಆಗುವಂತಹ ಸೂಚನೆಗಳು ಇದ್ದು ಅಂತಂದ್ರೆ ನಾವು ಅದನ್ನ ತಮ್ಮ ಗಮನಕ್ಕೆ ತರ್ತೀವಿ. ಈಗೇನಪ್ಪಾ ಅಂತಂದ್ರೆ ಕಳೆದ ದಿನಗಳಲ್ಲಿ ಅಂದ್ರೆ ಯಾವಾಗ ಚಳಿಗಾಲ ಶುರುವಾಗುವಂತಹ ಸಮಯದೊಳಗೆ ಬಹಳ ಚಳಿಯನ್ನ ನಾವು ನೋಡಿದೀವಿ, ಶೀತಗಾಳಿಯನ್ನ ನೋಡಿದೀವಿ. ಅದರಿಂದ ಸುಮಾರು ಸಮಸ್ಯೆಯನ್ನ ಅನೇಕರು ಅನುಭವಿಸಿರ್ಲಿಕ್ಕೂ ಸಾಕು. ಅದರ ನಂತರ ಚಳಿ ಸ್ವಲ್ಪ ಕಡಿಮೆ ಆಕೋತ ಬಂದದಂತೂ ಕೂಡ ನಾವು ಅನ್ಕೊಳ್ಬಹುದು. ಈಗ ಎಷ್ಟು ಚಳಿ ಇರಬೇಕಾಗಿತ್ತು ಅಷ್ಟು ಪ್ರಮಾಣದೊಳಗೆ ಚಳಿ ಇಲ್ಲ, ಆದರೂ ಕೂಡ ಆರಾಮದಾಯಕವಾದಂತಹ ಒಂದು ವಾತಾವರಣ ಈಗ ಸದ್ಯದ ದಿನಗಳಲ್ಲಿ ಅದ ಅಂತ ಹೇಳಬಹುದು. ಗರಿಷ್ಠ ತಾಪಮಾನ ಈ ವಾರ 29-30 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿರಬಹುದಾಗಿದೆ. ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದೊಳಗೆ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ ಗಮನಿಸಬೇಕು, ಈ ವಾರ ಒಳ್ಳೆಯ ಬಿಸಿಲಿನ ವಾತಾವರಣ ಇರ್ತದೆ. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ. ಬಹುಶಃ ಯಾವ ತರನು ಮಳೆ ಆಗ್ಲಿಕ್ಕಿಲ್ಲ ಅಂತೇಳಿ ಅನ್ನುವಂತಹ ಒಂದು ಅನುಮಾನದ. ಈ ಒಂದು ವಿಚಾರಗಳನ್ನ ತಾವು ನೆನಪಿನೊಳಗಿಟ್ಟುಕೊಂಡು ಆ ಪ್ರಕಾರ ತಮ್ಮ ಕೃಷಿ ಯೋಜನೆಗಳನ್ನ ಮಾಡಿಕೊಳ್ಬೇಕು. ಇನ್ನು ನಮ್ಮ ಕೃಷಿ ಇಲಾಖೆಯವರು ಹೇಳ್ತಾ ಇದ್ರಲ್ಲ ಬೆಳೆ ವಿಮೆ ಮಾಡಿಸಬೇಕು ಅನ್ನುವಂಥದ್ದನ್ನ, ಬೆಳೆ ವಿಮೆ ತಾವು ಜರೂರ್ ಮಾಡಿಸಬೇಕು. ವಾತಾವರಣದ ವೈಪರೀತ್ಯಗಳಿಗೆ ನಾವು ಏನಾದರೂ ಸಂರಕ್ಷಣೆ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಮೆಹನತ್ತನ್ನ, ನಮ್ಮ ಶ್ರಮವನ್ನ ಮತ್ತೆ ನಮ್ಮ ಬೆಳೆಗಳನ್ನ ನಾವು ಉಳಿಸಬೇಕು ಅಂತ ಅಂದ್ರೆ ಉಳಿಸಿಕೊಳ್ಳೋದೇನು, ವಾತಾವರಣದ ವೈಪರೀತ್ಯಗಳಿಂದ ನಮ್ಮ ಬೆಳೆ ಮೇಲೆ ಆಗುವಂತಹ ಪರಿಣಾಮಗಳಿಂದ ನಮಗೇನು ನಷ್ಟ ಆಗ್ತದೆ ಅದನ್ನ ನಾವು ಭರಪಾಯಿ ಮಾಡಿಕೊಳ್ಬೇಕು ಅಂತಂದ್ರೆ ವಿಮೆಯನ್ನ ಮಾಡಿಸಬೇಕು. ಅದಕ್ಕೆ ಕೆಲವೊಂದು ಬೆಳೆಗಳಿಗೆ December 1 ಕೊನೆಯ ದಿನ ಇದೆ, ಕೆಲವೊಂದು ಬೆಳೆಗಳಿಗೆ December 15 ಕೊನೆಯ ದಿನ ಇದೆ, ಇನ್ನು ಕೆಲವು ಬೆಳೆಗಳಿಗೆ February 27 ಕೊನೆಯ ದಿನ ಇದೆ. ಇದು ನಾವು ನಮ್ಮ ರೈತರಿಗೆ ಸಲಹೆಗಳಲ್ಲಿ ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಹಿಂದಿನ ನಮ್ಮ ಕಾರ್ಯಕ್ರಮಗಳಲ್ಲಿ ಸಹಿತ ಬೆಳೆ ವಿಮೆ ಬಗ್ಗೆ ವಿವರವಾಗಿ ನಾವು ಹೇಳಿದ್ವಿ. ಅದನ್ನ ತಾವು ಯಾವತ್ತೂ ಗಮನದೊಳಗಿಡಬೇಕು, ಮಾಹಿತಿ ಬೇಕು ಅಂತಂದ್ರೆ ತಾವು ನಾಗರಿಕ ಸೇವಾ ಕೇಂದ್ರಗಳಿಗೆ, ಗ್ರಾಮ ಒನ್ ಕೇಂದ್ರಗಳಿಗೆ ಅಥವಾ ನಿಮ್ಮ ಸಮೀಪದ ಬ್ಯಾಂಕಿನ ಶಾಖೆಗೆ, ಕೃಷಿ ಇಲಾಖೆಯ ಕಚೇರಿಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು. ಯಾವತ್ತೂ ತಾವು ಅಧಿಕಾರಿಗಳ ಸಂಪರ್ಕದೊಳಗ ಇರಬಹುದು, ಆಮೇಲೆ ವಿಜ್ಞಾನಿಗಳ ಸಂಪರ್ಕದೊಳಗ ಇರಲೇಬೇಕಾಗ್ತದ ಅನ್ನೋದನ್ನ ತಾವು ಗಮನಿಸಬೇಕು. ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾವ, ಹೊಸ ವಿಚಾರಗಳು ಬರ್ತಾವ, ಅದಕ್ಕ ತಾವು ಯಾವತ್ತು ಈ ನಿಟ್ಟಿನೊಳಗ ಅಲರ್ಟ್ ಆಗಿರಬೇಕು ಅಂತಂದ್ರ ಜಾಗೃತರಾಗಿರಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಇನ್ನ ತನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಮಾಡಿಕೊಳ್ಬೇಕು. ಆ ಮೂಲಕ ಈ ಕಾರ್ಯಕ್ರಮವನ್ನು ಕೇಳೋದಕ್ಕೆ ವ್ಯವಸ್ಥೆ ಸರಿಯಾಗಿ ಆಗ್ತದೆ. ನೇರವಾಗಿ ಕೇಳೋದೇ ಬೇರೆ ಇರ್ತದೆ, ಬೇರೆಯವರು ಹೇಳಿದ್ದನ್ನ ಕೇಳೋದೇ ಬೇರೆ ಇರ್ತದೆ. ಅದಕ್ಕೆ ಈ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳು ಬರ್ತಾವ, ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಮಣ್ಣಿನ ಮಗ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಸಯ್ಯಚುಂಚೋಳಿ ಗ್ರಾಮದ ರೈತ ಮಹಿಳೆಯಾದ ಜ್ಯೋತಿ ಅವಿನಾಶ್ ಉಪಳಾಂಕರ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಸಯ್ಯದ ಚಿಂಚೋಳಿ ಗ್ರಾಮದ ರೈತ ಮಹಿಳೆಯಾದ ಜ್ಯೋತಿ ಅವಿನಾಶ್ ಉಪಳಾಂಕರ್ ಅವರೊಂದಿಗಿನ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗ ನಾವು ಹೈನುಗಾರಿಕೆ ಒಳಗ ಏನು ಅನುಭವ ಪಡೆದಿದ್ದಾರೆ ಅಂತ ಒಬ್ಬ ಕೃಷಿ ಮಹಿಳೆ, ರೈತ ಮಹಿಳೆ ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗ ಉಪಸ್ಥಿತರಿದ್ದಾರೆ. ಕಲಬುರಗಿಯ ಸಮೀಪದ ಸಯ್ಯ ಚಿಂಚೋಳಿ ಒಳಗ ಅವರು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಜ್ಯೋತಿ ಅವಿನಾಶ್ ಉಪಳಾಂಕರ್ ಅವರು ಇವತ್ತ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ಜ್ಯೋತಿ ಉಪಳಾಂಕರ್ ಅವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ಮತ್ತೆ ನಮಸ್ಕಾರ ಸರ್. ತಾವು ಸುಮಾರು 4 ವರ್ಷಗಳಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ವಿಷಯ ಗೊತ್ತಾಯ್ತು. ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ತಾವು ಮಾಡ್ತಾ ಇದ್ದೀರಿ. ಸುಮಾರು 100 ಎಮ್ಮೆಗಳನ್ನ ಕಟ್ಟಿದ್ದೀರಿ, 70 ಕರುಗಳದಾವ, ಮತ್ತೆ ಒಳ್ಳೆ ನೆಟ್ವರ್ಕ್ ಮಾಡಿಕೊಂಡು ತಾವು ಹಾಲಿನ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀರಿ. ತಾವು ಬಿಎಡ್ ಕಲಿತು ಈ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಖುಷಿ ಕೊಡುವಂತದ್ದು ಮತ್ತೆ ಎಲ್ಲರಿಗೂ ಪ್ರೇರಣೆ ಕೂಡ ನೀಡುವಂತದ್ದು. ಹೌದಪ್ಪ, ನಾವು ಕಲಿತ ಮೇಲೆ ನೌಕರಿ ಹುಡುಕಾಡ್ಕೊತ ಹೋಗಿ ಒಬ್ಬ ಶಿಕ್ಷಕಿಯಾಗಿ ಅಥವಾ ಯಾವುದೋ ಒಂದು ಕೆಲಸ ಮಾಡಬಹುದಾಗಿತ್ತು ನೀವು, ಆದ್ರೆ ಅದನ್ನು ಬಿಟ್ಟು ಇಲ್ಲ ಹೈನುಗಾರಿಕೆ ಮಾಡಿ ಇದರೊಳಗೆ ಏನ್ ಸಾಧನೆ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನೀವು ಇದನ್ನ ಹೈನುಗಾರಿಕೆ? ಕಾಯಶ್ ಬಾಳ ಇತ್ತು ರೀ, ನಂಗನ ಮನೆಯವ್ರ ಕಾಯಶ್ ಇತ್ತು. ನಾ ರೈತ ಮನೆಯಲ್ಲೇ ಹುಟ್ಟು ಬೆಳೆದಳು ಹಳ್ಳಿಯಲ್ಲಿ. ಇಲ್ಲಿ ಬಂದ ನಮ್ ಮಾವರ ಕಡೆ ಹೊಲ ಅದು ಏನಿರ್ಲಿಲ್ಲ, ನಾವು ಕೈಮ ಹೊಲ ತಗೊಂಡಿ, ರೋಡ್ ಏನೂ ಇರ್ಲಿಲ್ಲ ರೀ, ರೋಡ್ ಎಲ್ಲ ಮಾಡ್ಕೊಂಡು ಫಸ್ಟ್ ಈಗ ನಾವು ಒಂದು ಆಕಳ ತಂದಿವ್ರಿ, ಫಸ್ಟ್ ಆಕಳ ತರಬೇಕಂತೇಳಿ. ಆಮೇಲೆ ಒಂದ್ ಎಮ್ಮೆ, ಎರಡ್ ಎಮ್ಮೆ, ಮೂರ್ ಎಮ್ಮೆ, ಹಿಂಗ್ ಮಾಡ್ಕೋತ್ ಮಾಡ್ಕೋತ್ ಇವತ್ತು 100 ಎಮ್ಮೆ ಇದಾವ್ರಿ ನಮ್ ಕಡೆ. ಒಂದರಿಂದ ಶುರು ಮಾಡಿದ್ರಿ? ಒಂದರಿಂದ ಶುರು ಮಾಡಿವ್ರಿ. ಜಮೀನು ಕೂಡ ನೀವೇ ಪರ್ಚೇಸ್? ನಾವೇ ಪರ್ಚೇಸ್ ಮಾಡಿವ್ರಿ. ಒಂದರಿಂದ ಈಗ 100 ಎಮ್ಮೆಗಳು ನಮ್ಮ ಹತ್ರ ನಿಮ್ ಹತ್ರ ಅದಾವ. ಈ 100 ಎಮ್ಮೆಗಳನ್ನ ಮೊದ್ ನಳು ಖರೀದಿ ಮಾಡಿದ್ರು ಅಥವಾ ಏನು ಹೆಂಗ? ಇಲ್ಲ, ಹಂಗೆ ಒಂದರಿಂದ ಸ್ಟಾರ್ಟ್ ಮಾಡಿವಲ್ರಿ, 2, 5, 3, 4, ಆಮೇಲೆ 10, 10 ಹಿಂಗ ಮೂರ್ ಲಾಟ್ ಹರಿಯಾಣದಿಂದ ತರಿಸಿವ್ರಿ. ಅಷ್ಟು ಇಷ್ಟು ಇಷ್ಟು ತರ್ಕೊಂತ 100 ಎಮ್ಮೆ ಅವ್ರಿಗೆ ಬಂದ. 100 ಎಮ್ಮೆ ಅದಾವ ನಿಮ್ಮಲ್ಲಿ? ಬಹಳ ದೊಡ್ಡ ಪ್ರಮಾಣದೊಳಗೆ ತಾವು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರಿ. ಇಷ್ಟು ಮಾಡ್ಬೇಕಂದ್ರೆ ಕೇವಲ 4 ವರ್ಷಗಳಲ್ಲಿ ಇದನ್ನ ಮಾಡಿದ್ರಿ? 4-5 ವರ್ಷ. ಯಾವ ರೀತಿ ಇದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ? ಮನೆ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ಹೈನುಗಾರಿಕೆ? ಮನೆ ಕೆಲಸ ನಾವೇ ಮಾಡ್ತೀವ್ರಿ, ಕೆಲಸವ್ರ ಇರ್ತಾರ. ಮಕ್ಕಳೆಲ್ಲ ಹೋಗದ್ಮಾಗ ಹೊಲಕ್ಕೆ ಹೋಗಿರ್ತೀವಿ. ನಂಗ್ ಹೆಲ್ಪ್ ಮಾಡಕ್ ನಮ್ಮ ಅಣ್ಣ ಅದರ, ನಮ್ಮನೆಯವರು, ನಮ್ಮಣ್ಣ, ನಾವು 100 ಜನ ಸೇರಿ ಮಾಡ್ತೀವ್ರಿ. ಈಗ ಇಂಥ ತಳಿಯ ಎಮ್ಮೆಗಳಿಂದ ನಮಗ್ ಒಳ್ಳೆ ಇಳುವರಿ ಬರ್ತದ ಅಂತ ಹೇಳಿ ಇದೇ ತಳಿ ಎಮ್ಮೆಗಳನ್ನ ತರಬೇಕು ಅಂತೇಳಿ, ನಿಮ್ಮಲ್ಲಿ 300 ಎಮ್ಮೆಗಳ ಇವುಗಳನ್ನೇ ತರಬೇಕು ಅಂತ ಹೇಳಿ ಯಾರ ಕಡೆಯಿಂದ ನೀವು ಕೇಳಿ? ಯಾಕಂತಂದ್ರೆ ಇದಕ್ಕೆ ಒಂದು ತಾಂತ್ರಿಕ ಜ್ಞಾನ, ಒಂದು ಮಾರ್ಗದರ್ಶನ ಬೇಕಾಗ್ತದೆ. ಇದನ್ನೆಲ್ಲ ತಾವು ಯಾವ ರೀತಿ ಪಡ್ಕೊಳ್ರಿ? ನಮ್ಮ ತಂದೆಯವರು, ಆಮೇಲೆ ನಮ್ಮ ಕಸಿನ್ ಒಬ್ಬರು ಅದರ ಸುರೇಶ್ ಸಿಗೆ ಅಂತೇಳಿ, ಅವ್ರ ಮಾರ್ಗದರ್ಶನ ಫಸ್ಟ್ ರೀ. ಎಮ್ಮೆ ತರಕ ಎಲ್ಲ ಅವರು ನಮಗ್ ಮಾಹಿತಿ ಕೊಟ್ರು, ಆಮೇಲೆ ನಾವು ಮಾಡ್ಕೊಂಡ್ ಮಾಡ್ಕೊಂಡ್ ನಮ್ಗೂ ಅನುಭವ ಆಗ್ಬಿಟ್ಟದ. ನಮ್ಮಣ್ಣ ಖರೀದಿ ಮಾಡೋದಿದ್ರೆ ಹರಿಯಾಣಗೆ ಹೋಗ್ತಾರೆ, ಹೋಗಿ ಅವರು ತಗೊಂಬರ್ತಾರೆ. ಹೌದಾ? ಈ ಒಂದು ವ್ಯವಹಾರದೊಳಗೆ ಯಾವ ರೀತಿ ತಾವು ತೊಡಗಿಸಿಕೊಂಡಿದ್ರಿ? ಕೃಷಿ ಒಳಗೆ ತಾವು ಏನೇನ್ ಮಾಡ್ತಾ ಇದ್ದೀರಿ? ನಾವೇ ಹೊಲಕ್ಕೆ ಹೋಗ್ತೀವ್ರಿ, ಅಷ್ಟೇ ಲೇಬರ್ಸ್ ನೋಡೋದು, ಮಾಡೋದು, ಅದು ಮಾಡೋದು, ಅದು ಮಾಡ್ತೀವ್ರಿ. ಈಗ ಹಾಲಿನ ಇಳುವರಿ ಈಗ ಒಂದು ಹಂತಕ್ಕೆ ಬಂದದ, ಈಗ 100 ಎಮ್ಮೆಗಳಿಂದ ತಮಗ ಒಂದು ಹಾಲು ಉತ್ಪಾದನೆ ಆಗ್ತಾ ಇದೆ. ಈಗ 100 ಎಮ್ಮೆ ಅಂದ್ರೆ ಅಷ್ಟು ಹಾಲು ಕೊಡೋದಿಲ್ಲ, ಕೆಲವೊಂದಷ್ಟೇ ಕೊಡ್ತವ್ರಿ, ಕೆಲವೊಂದು ಕೊಡೋದಿಲ್ಲ. ನಮ್ದು ದಿನ 400 ಲೀಟರ್ ಹಾಲು ಹಾಕ್ತವ್ರಿ, ಮುಂಜಾನೆ ಸಂಜೆಗೆ ಸೇರಿ. ಎರಡು ಸೇರಿ? ಎರಡು ಸೇರಿ. ಡೈಲಿ 2 ಹೊತ್ತು ತಾವು ಹಾಲನ್ನ ಮಾರಾಟ ಮಾಡ್ತಾ ಇದ್ದೀವಿ? 2 ಹೊತ್ತು ಹಾಕ್ತಿವ್ರಿ, ಸ್ವಲ್ಪ ಮನೆಗೆ ಹಾಕ್ತಿವ್ರಿ, ಸ್ವಲ್ಪ ಉಳಿದಿದ್ದು ಕೆಎಂಎಫ್ಗೆ ಹಾಕ್ತಿವಿ. ಹೌದಾ? ನೇರವಾಗಿ ನೀವು ಮಾರಾಟ ಮಾಡುವಂತದ್ದೆಷ್ಟು ಮತ್ತೆ ಸಂಸ್ಥೆಗೆ ಕೊಡುವಂತದ್ದೆಷ್ಟು? ಆಲ್ಮೋಸ್ಟ್ 300 ಲೀಟರ್ ಅಂತ ಮನೆಗಳಿಗೆ ಹಾಕ್ತಿವ್ರಿ, ಮಾರಾಟ ಆಗ್ತದೆ, ಉಳಿದಿದ್ದೆಲ್ಲ ಕೆಎಂಎಫ್. ನಿಮ್ಮಲ್ಲಿ ಅಂದ್ರೆ ಸಾಕಷ್ಟು ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ, ಅವರೆಲ್ಲ ಹಾಲಿನವರೆಲ್ಲ ಬಿಹಾರಿಗಳ್ರಿ, ಅವ್ರೊಂದು 8-10 ಜನ ಅದಾರ. ಆಮೇಲೆ ಒಂದು 5 ಫ್ಯಾಮಿಲಿ ಅದರ ನಮ್ ಕಡೆಯವರು, ಹಾಲು ಹೆಣ್ಣವ್ರು ಒಂದ್ 4 ಜನ, ಹೆಂಡಿ ತೆಗೆಯವ್ರ ಒಂದ್ 4 ಜನ ಹೆಂಗ. ಆಮೇಲೆ ಹುಲ್ ಕಡೆಯಕ್ಕದೆಲ್ಲ ಬೇಕಲ್ರಿ, ಅವರೆಲ್ಲ ನಮ್ ಈ ಕಡೆ ನೋಡಿದ್ರೆ ಕರ್ನಾಟಕದವ್ರು. ಹೌದಾ? ಅವ್ರ ಅನುಭವಗಳನ್ನು ಉಪಯೋಗ ಮಾಡ್ಕೊಳಕತ್ತೀರಿ ಬೇರೆ ಹೊರಗಿನವ್ರು? ಅಂದ್ರೆ ಇದ್ರೊಳಗ ಅನುಭವ ಇದ್ದಂತವ್ರನ್ನ ನಾವು ಮಾಡ್ಕೊಳ್ತಾ ಇದ್ದೀರಿ. ಈಗ ಇಷ್ಟು ಎಮ್ಮೆಗಳನ್ನ ತಾವು ಸಾಕ್ತಾ ಇದ್ದೀರಿ ಅಂತಂದ್ರೆ ಸಾಕಷ್ಟು ಆಹಾರ, ಹುಲ್ಲು, ದಾಣಿ ಮಿಶ್ರಣ, ಹಿಂಡಿ ಇವೆಲ್ಲ ಬೇಕಾಗ್ತವ. ಇದನ್ನ ಬೆಳೆಯುವಂತದ್ದಾಗ್ಲಿ, ಆಮೇಲೆ ವ್ಯವಸ್ಥೆ ಮಾಡುವಂತದ್ದಾಗ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಹುಲ್ ಹಾಕ್ತಿವ್ರಿ, ಅದ್ ಕುಟ್ಟಿ ಮೆಷಿನ್ ಅಂತ ಹೇಳದ, ಚಾಪ್ ಕಟ್ರ ಮೆಷಿನ್. ಅದರಿಂದ ಎಲ್ಲ ನಾವು ಕಬ್ಬನ್ನು ಬೆಳಿತೀವ್ರಿ, ಅದಕ್ಕೆ ಬೆಳಿತೀವಿ ಎಮ್ಮೆಗಳಿಗೆ ಹಾಕಕ್ಕೆ. ಅದೆಲ್ಲ ಚಾಪ್ ಕಟ್ಟರ್ನ ಹಾಕಿ ಸಣ್ಣ ಮಾಡಿ, ಆಮೇಲೆ ಗೋಧಿ ಭೂಸ, ತೊಗರಿ ಭೂಸ ಇವೆಲ್ಲ ಖರೀದಿ ಮಾಡ್ತಿವ್ರಿ. ಇವೆಲ್ಲ ಖರೀದಿ ಮಾಡಿ ಎಲ್ಲ ನೀರೊಳಗ ನೆನಕೆಲ್ಲ ಮಿಕ್ಸ್ ಮಾಡಿ ಹಾಕ್ತಿವ್ರಿ. ಈಗೇನು ತಮ್ಮಲ್ಲಿ ಜಮೀನ್ ಅದ, ಒಂದ್ 20 ಎಕರೆ ಜಮೀನೊಳಗ ಈ ಮೇವಿನ ಬೆಳೆಗಳನ್ನು ಕೂಡ ಬೆಳಿತಾ ಇದ್ದೀವಿ? ಹುಲ್ ಬೆಳಿತೀವ್ರಿ, ಸೂಪರ್ ನೇಪಿಯರ್ ಅಂತೇಳಿ, ಅದನ್ನ ಆಲ್ಮೋಸ್ಟ್ ಜಾಸ್ತಿ ಅದೇ ಅದರ. ಅದು ಮೆಕ್ಕೆಜೋಳ ಅದನ್ನು ಎಮ್ಮೆಗಳಿನ ಸಲಗೆ ಹಾಕ್ತಿವ್ರಿ. ಇತ್ತೀಚಿನ ದಿವಸದೊಳಗೆ ಏನಾಗಿದೆ ಅಂತಂದ್ರೆ ಮೆಕ್ಕೆಜೋಳವನ್ನ ಈಗೇನು ಹಸಿಯಾಗಿ ಅಂದ್ರೆ ಮೊಳಕೆ ಒಳದಂತಹ ಮೆಕ್ಕೆಜೋಳವನ್ನ ಕೊಡುವಂತಹ ಒಂದು ಪದ್ಧತಿ ಅದ, ಅದನ್ನೇನಾದ್ರು ತಾವು ಮಾಡ್ತಾ ಇಲ್ಲ? ಅದೇನ್ ಮಾಡ್ತಾ ಇಲ್ರಿ, ಮೆಕ್ಕೆಜೋಳ ಬೆಳಿತೀವಲ್ರಿ, ಅದು ಕಟ್ ಮಾಡಿ ಅದನ್ನೇ ಚಾಪ್ ಕಟ್ ಅನ್ನ ಹಾಕಿ ಅದನ್ನೇ ಮಾಡ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಗೋಧಿ ಹುಲ್ಲು ಅದನ್ನ ಸೇವನೆ ಮಾಡಬೇಕು ಅಂತ ಹೇಳಿ ಕೆಲವರು ಮಾಡ್ತಾರೆ, ಅದೇ ರೀತಿಯಾಗಿ ಜಾನುವಾರುಗಳಿಗೆ ಸಹಿತ ಮೆಕ್ಕೆಜೋಳದ ಹುಲ್ಲನ್ನ ಕೊಡುವಂತದ್ದು, ಮೊಳಕೆಯನ್ನು ಕೊಡುವಂತ ಸ್ಪ್ರೌಟ್ಸ್ ಅದನ್ನ ಕೊಡುವಂತದ್ದು. ಅದು ಏನು ಕೊಟ್ಟಿಲ್ಲ ರೀ, ಗೋಧಿ ಭೂಸ ಅವೆಲ್ಲ ಬರ್ತವಲ್ಲ ಅವೆಲ್ಲ ಖರೀದಿ ಮಾಡ್ತೀವ್ರಿ. ಈಗ ದಿವಸಕ್ಕೆ 400 ಲೀಟರ್ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿರಿ ಹಾಲು, ಇದು ನಿಮ್ಮ ಲೆಕ್ಕದ ಪ್ರಕಾರ ಒಂದು ಎವರೇಜ್ ಇಳುವರಿ ಅದನ್ನು ಅಥವಾ ಇದಕ್ಕಿಂತ ಇನ್ನು ಹೆಚ್ಚಾಗಬೇಕಂತ ಐತೋ ಅಥವಾ ಇದು ಬಹಳಷ್ಟು ಇನ್ನು ಕಡಿಮೆ ಆಯ್ತು ಅನ್ನುವಂತದ್ದು ಯಾವ ರೀತಿಯಾದಂತಹ ಒಂದು ಅನುಭವ ತಮ್ದು? ಹೆಚ್ಚಿಗೆ ಅದರಿ ನಮ್ದು, ಕಡಿಮೆ. ಒಂದ್ ಎಮ್ಮೆ ನಿಮಗೆ ಒಂದ್ ದಿವಸಕ್ಕೆ 12 ಲೀಟರ್ ಕೊಡ್ತದ? ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದ? ಆಗ್ತಿರ್ತವ್ರಿ, ವೆದರ್ ಮ್ಯಾಗ ಹೆಚ್ಚು ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಬೇಸಿಗೆ ಒಳಗೆ ಕಡಿಮೆ ಆಗ್ತದ್ರಿ, ಆ ಟೈಮ್ ಒಳಗೆ ವಿಶೇಷವಾದಂತದ್ ಏನಾದ್ರೆ ಜಾಗೃತಿ ತಗೋತೀರಿ ತಾವು? ತಗೋತೀವ್ರಿ. ಏನ್ ಮಾಡ್ತೀರಿ? ಹುಲ್ಲು ಒಳಗೆ ಅವೆಲ್ಲ ಮಿಕ್ಸ್ ಮಾಡ್ತಾರಲ್ರಿ, ಮಜ್ಜಿಗೆ ಆ ತರ ಅದೆಲ್ಲ ಹಾಕ್ತಿರ್ತವ್ರಿ. ಎಮ್ಮೆಗಳಂತಂದ್ರೆ ಅವುಗಳನ್ನ ತಂಪಾಗಿಡ್ಬೇಕು, ಯಾವತ್ತು ತಂಪಾಗಿಡ್ಬೇಕ್ರಿ? ಫ್ಯಾನಿನ್ ಸಿಸ್ಟಮ್ ಅದ ರೀ, ಆಮೇಲೆ ಗ್ರೀನ್ ನೆಟ್ ಅದೆಲ್ಲ ಹಾಕಿಸ್ತೀವಿ. ಹೌದಾ? ಅಂದ್ರೆ ಕೊಟ್ಟಿಗೆ ಒಳಗೆ ಕೊಟ್ಟಿಗೆ ಒಳಗೆ ಫ್ಯಾನ್ ಹಚ್ಚಿ ಇಟ್ಟಿರಿ ಅಥವಾ ಮತ್ತೆ ಕೂಲಿಂಗ್ ಏನಾದ್ರೂ ಇಫೆಕ್ಟ್ ಅದಲ್ಲ, ಅದೇನ ಮಾಡಿಲ್ಲ ರೀ? ಮಾಡಿಲ್ಲ, ಫ್ಯಾನ್ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಎಮ್ಮೆಗಳಿಗೆ ನಾವು ಬಹಳಷ್ಟು ತಂಪಿನೊಳಗೆ ಇಡಬೇಕಾಗ್ತದೆ. ಬಹಳಷ್ಟು ಕಡೆ ಈ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದೀವಿ. ಈಗ ಇಷ್ಟು ದೊಡ್ಡ ಪ್ರಮಾಣದೊಳಗೆ ತಾವು ಮಾಡ್ತಾ ಇದ್ರಿ, ತಂತ್ರಜ್ಞಾನ ಕೂಡ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ರಿ, ಯಂತ್ರೋಪಕರಣಗಳನ್ನು ಕೂಡ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ರಿ. ಈಗ ಹಾಲು ಕರೆಯೋದಕ್ಕೆ ಜನ ಇದ್ದಾರೆ ಅಂತ ಹೇಳಿದ್ರೆ, ಹಾಲು ಕರೆಯುವಂತಹ ಮಷೀನ್ ಅಥವಾ ಅವುಗಳನ್ನ ಪ್ಯಾಕ್ ಮಾಡುವಂತದ್ದು ಹಾಲು ಕರೆಯುವಂತ ಮಷೀನ್ ಏನ ತಂದಿಲ್ಲ, ಅದು ಸುಮ್ನೆ ಅವಾಗ ಪ್ರಾಬ್ಲಮ್ ಆಗ್ತದ, ಕಷ್ಟ ಆಗ್ತದ ಅಂತೇಳಿ ಆ ಕೈಲಿಂದ ಹಾಲು ಕರೀತಾರೆ. ಕೈಯಿಂದನೇ ಹಾಲು ಕರೀತೀರಿ? ಮತ್ತೊಂದು ಪ್ಯಾಕಿಂಗ್ ಅದೆಲ್ಲ ಮಾಡುವಂತ ಮಷೀನ್ ಅದ್ರಿ, ಪ್ಯಾಕಿಂಗ್ ಅದಲ್ಲ. ಯಾವ್ದಾದ್ರು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಹಾಲನ್ನ, ಅಥವಾ ಏನ್ ಹಂಗೆ ಮಾರಾಟ? ಬ್ರ್ಯಾಂಡ್ ಅಂತ ಏನಿಲ್ರಿ, ಬ್ರ್ಯಾಂಡ್ ಅಂದ್ರೆ ಸೆಟ್ ಆಗಲಾಗಿದೆ. ಬಟ್ ಆದಿತ್ಯ ಡೈರಿ ಅಂತ ಗುಲ್ಬರ್ಗಾ ಜನರಿಗೆ ಗೊತ್ತಿದ್ರಿ, ಆದಿತ್ಯ ಅಂತಾನೆ ಕರೀತಾರೆ ಆದಿತ್ಯ. ನಾನು ಸುಮ್ಮ ಒಂದು ಲೆಕ್ಕಕ್ಕೆ ಕೇಳ್ತಾ ಇದ್ದೀನಿ ತಮಗೆ, ತಾವು ಈ ಎಲ್ಲ ಏನು ಕೆಲಸಗಳದಾವ ಇದ್ರ ಲೆಕ್ಕ ಇಡ್ತಾ ಇದ್ದೀರಿ ತಾವು? ಲೇಬರ್ ಇರಬಹುದು, ಮೇಂಟೈನ್ ಮಾಡ್ತಾ ಇದ್ದೀರಿ, ಪ್ರತಿ ದಿವಸ ಏನೇನಾಯ್ತು ಏನೇನಿಲ್ಲ, ಡೈಲಿ ಮುಂಜಾನೆ ಎಷ್ಟು ಲೀಟರ್ ಬರ್ತದೆ, ಸಂಜೆಗೆ ಎಷ್ಟು ಲೀಟರ್ ಬರ್ತದೆ, ಅದು ಲೆಕ್ಕ ಇಡ್ತೀವಿ. ಲೆಕ್ಕ ಇಡ್ತೀರಿ ಅಂದ್ರೆ ಈಗ ಒಂದು ತಿಂಗಳ ಆದ ನಂತರ ಪೇಮೆಂಟ್ ಆಗ್ತದೆ? ಪೇಮೆಂಟ್ ಆಗ್ತದೆ. ಏನ್ ಮಾಡಿದ್ರು ಪೇಮೆಂಟ್? ಒಂದು ತಿಂಗಳ ಆದ್ಮೇಲೆ ಪೇಮೆಂಟ್ ಆಗ್ತದೆ. ಈಗ ಕೆಎಂಎಫ್ ಗೆ ನೀವು ಹಾಲು ಹಾಕ್ತಾ ಇದ್ರಿ, ಅದ್ರ ಪೇಮೆಂಟ್ ಹೆಂಗ್ ಆಗ್ತದ್ರಿ? ಕ್ಯಾಶ್? ಕ್ಯಾಶ್? ಅವರು ಯಾವಾಗ ಕೊಡ್ತಾರ? ಅವರು ಅದನ್ನು ಒಂದ್ ತಿಂಗಳ ಆದ್ಮೇಲೆ ಕೊಡ್ತಾರೆ. ಈಗ ತಾವು ಒಂದು ಲೀಟರ್ ಹಾಲನ್ನ ಎಷ್ಟು ರೇಟಿಗೆ ಮಾರಾಟ ಮಾಡ್ತೀವಿ? 70 ರೂಪಾಯಿ ಲೀಟರ್ ಕೊಡ್ತೇವ್ರಿ. 70 ರೂಪಾಯಿ ಲೀಟರ್? ಎಮ್ಮೆ ಹಾಲು ಬಹಳ ದಟ್ಟ ಇರ್ತದೆ, ದಟ್ಟ ಇರ್ತದೆ, ಗಾಢ ಇರ್ತದೆ, ಕೊಬ್ಬಿನಾಂಶ ಸಾಕಷ್ಟು ಇರ್ತದೆ, ಸಾಕಷ್ಟು ಇರ್ತದೆ. ಅದನ್ನ ನೇರವಾಗಿ ತಾವು ಮಾರಾಟ ಮಾಡ್ತೀವಿ 70 ರೂಪಾಯಿ ಒಂದು ಲೀಟರ್. ಕೆಎಂಎಫ್ ಕೊಡುವಂತದ್ದು ಅವರು 55 ಹಂಗ್ ತಗೊಂತಾರೆ, ಕೊಬ್ಬಿನ ಮೇಲೆ ಅವ್ರು ತಗೋತಾರೆ. ಹೌದ್ರಿ? ಅಲ್ಲಿ ಏನಾದ್ರೂ ನಿಮಗೆ ಬೋನಸ್ ಏನಾದ್ರೂ ಸಿಕ್ಕಿದೆ ಕೊಬ್ಬಿನ ಔಷಧ ಮೇಲೆ 1% ಹೆಚ್ಚಾಯ್ತು ಅಂತಂದ್ರೆ ಎಷ್ಟು ಬೋನಸ್ ಇದೆ? ಇನ್ನಾ ತರ ಏನ್ ಇದು ಮಾಡಿಲ್ಲ ರೀ. ಅವ್ರ ಅದೇನು ತಮಗ ಐಡಿಯಾ ಇಲ್ಲ, ಐಡಿಯಾ ಇಲ್ಲ. ಈಗ ಹಾಲಿನ ಬಗ್ಗೆ ನಿಮ್ಮ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ? ಕ್ವಾಲಿಟಿ ಚಲೋ ಅಂತ ಹೇಳ್ತಾರೆ. ಒಂದೆರಡು ದಿವಸ ಏನೋ ಪ್ರಾಬ್ಲಮ್ ಇದೆ ನಮ್ಮ ಹಾಲಕ್ಕ ಹುಡುಗರು ಬಿಟ್ರ ಅವ್ರದ್ದು ಏನಾರ ಆಯ್ತು ಯಾರನ್ನ ತೀರ್ಕೊಂಡ್ರು ಮಾಡಿದ್ರು ಅಂದ್ರೆ ಒಂದ್ 10 ಸರಿ ಫೋನ್ ಬರ್ತಾವ್ರಿ, ಒಬ್ಬೊಬ್ಬರು 10 ಸರಿ ಫೋನ್ ಬರ್ತಾವ್ ನಿಮ್ ಹಾಲ್ ಇಲ್ಲ ಅಂದ್ರೆ ನಮಗ್ ನಡಲ್ಲ ಅಂತ ಹೇಳ್ತಾರ. ಅಡಿಟ್ ಆಗ್ಬಿಟ್ರಿ ನಮ್ಮ ಹಾಲಿಗೆ. ಒಳ್ಳೆ ಹಾಲು ಇರ್ತದೆ, ಒಳ್ಳೆ ಕ್ವಾಲಿಟಿ ಹಾಲ್ ರೀ, ಆಮೇಲೆ ಹೈಜಿನ್ ಕ್ಲೀನ್. ಈಗ ಹಾಲು ಅಷ್ಟೇ ತಾವು ಮಾರಾಟ ಮಾಡ್ತಾ ಇದ್ರ ಅಥವಾ ಹಾಲಿನ ಉತ್ಪನ್ನಗಳನ್ನು ಮಾಡ್ತಾ ಇದ್ರಿ? ಹಾಲಿನ ಉತ್ಪನ್ನ ಏನೇನು ಮಾಡ್ತಾ ಇಲ್ಲ ರೀ. ಮಾಡ್ತಾ ಇಲ್ಲ, ಪನೀರ್ ಮಾಡ್ಬೇಕಂತದ ನಾನು, ಸೆಟ್ ಆಗ್ಬೇಕ್ರಿ. ಈಗೇನು ತಮಗ 400 ಲೀಟರ್ ಬರ್ತದ, ಅದನ್ನ ನೇರವಾಗಿ 300 ಲೀಟರ್ ಮಾರ್ತಾ ಇದ್ದೀರಿ, ಆಮೇಲೆ 100 ಲೀಟರ್ ಸಂಸ್ಥೆ ಮಾಡ್ತೀರಿ. ಎಲ್ಲಿ ನಿಮಗೆ ಹೆಚ್ಚಿಗೆ ಉತ್ಪಾದನೆ ಆದಂತಹ ಸಂದರ್ಭದೊಳಗ ಈ ಹಾಲನ್ನ ಉಳಿಸಿ ಮೊಸರು ಮಾಡೋದಾಗ್ಲಿ, ಮಜ್ಜಿಗೆ ಮಾಡೋದಾಗ್ಲಿ, ತುಪ್ಪ ಮಾಡೋದಾಗ್ಲಿ, ಇವತ್ತಿನ ದಿವಸ ತುಪ್ಪಕ್ಕಂತೂ ಬಹಳ ಡಿಮ್ಯಾಂಡ್, ಅದ್ರೊಳಗ ಎಮ್ಮೆ ಹಾಲಿನ ತುಪ್ಪಂತೂ ಬಹಳ ಡಿಮ್ಯಾಂಡ್ ಇದೆ, ಸಾಕಷ್ಟು ಒಳ್ಳೆ ಬೆಲೆಗೆ ಅದು ಮಾರಾಟ ಆಗ್ತಾ ಇದೆ. ಈ ಬಗ್ಗೆ ತಾವು ಯೋಚನೆ ಮಾಡ್ತಾ ಇದ್ದೀರಿ? ಮಾಡಿಲ್ರಿ. ಆತರ ಲೇಬರ್ಸ್ ಎಲ್ಲ ಸಿಗ್ಬೇಕು, ಮಾಡ್ಬೇಕು. ತುಪ್ಪ ಕಾಸ್ಬೇಕಂದ್ರೆ ಬಹಳ ಇದು. ನೀವು ಮನೆಯೊಳಗಡೆ ಮಾಡ್ಕೊಳ್ತೀರಿ? ನಾವು ಮನೆಯೊಳಗೆ ಮಾಡ್ಕೊತೀವಿ, ಮಾಡ್ಕೊಳ್ತೀವಿ. ನಾನು 22-23 ವರ್ಷ ಆದ್ಮ್ಯಾಗ ಮನೆ ತುಪ್ಪ ನಮ್ಮ ಹೊಲದಾಗ ಬಂದ್ಮ್ಯಾಗ ಊಟ ಮಾಡ್ಲತ್ತೀವಿ. ಒಂದೇ ಸಲ ಹಾಲು ಮತ್ತ ತುಪ್ಪ ಊಟ ಮಾಡುವಾಗ ಏನ್ ಅನಸ್ತಾ ಐತಿ ಹೇಳ್ರಿ? ನಾವ ಮೊಸರು ಅಂತೂ ಗಟ್ಟಿವೆ, ಐಸ್ ಕ್ರೀಮ್ ಅಂತಾರಲ್ಲ ಆ ತರ ನಮ್ದು ಮೊಸರು ಇರ್ತದ. ಈಗ ನಾವು ನೋಡ್ತೀವಿ ಬಹಳಷ್ಟು ಮನೆಯೊಳಗೆ ಹೋದಾಗ ಏನ್ ಗೃಹಿಣಿಯರ್ ಇರ್ತಾರೆ, ಮನೆಯೊಳಗ್ ಮಾಡದಂತ ತುಪ್ಪವನ್ನ ಕೊಟ್ಟು ಅತಿಥಿಗಳಿಗೆ ಏನ್ ಮನ್ಯಾಗ ಮಾಡಿದ ತುಪ್ಪ ಅಂತ ಹೇಳಿ ಅಂತಿರ್ತಾರ. ನಮ್ ಫ್ರೆಂಡ್ಸ್ ಒಳಗೆಲ್ಲ ಹಂಗೆ ಹಂಗ. ಈಗ ನಮ್ಮಲ್ಲಿ ನಾವೇ ಉತ್ಪಾದನೆ ಮಾಡಿದಂತ ತುಪ್ಪ ಅಂತ ಹೇಳಿ ನಿಮ್ಗೆ ಆ ಒಂದು ಹೆಮ್ಮೆ ಇರ್ತದೆ. ಹೆಮ್ಮೆ ಇದಾರೆ, ಹೆಮ್ಮೆ ಇದಾರೆ, ಖುಷಿ ಟೇಸ್ಟ್ನೇ ಇರ್ತದ್ರಿ. ಖರೀದಿ ತಂದಿದ್ದು ಮನೆಗೆ ಮಾಡಿದ್ದು ಟೇಸ್ಟ್ ಇರ್ತದೆ. ಈಗ ನಿಮ್ಮ ಸ್ನೇಹಿತರೇನಿರ್ತಾರ ನಿಮ್ಮ ಒಂದು ಉದ್ಯಮವನ್ನ ನೋಡಿ, ಅವ್ರು ನಿಮ್ಗೆ ಏನಂತಾರ? ಹೊಗಳುತ್ತಾರಿ, ಬಹಳ ಚಲೋ ಮಾಡತ್ತರಿ, ಮಾಡ್ರಿ, ನಿಮ್ಲಿಂದ ನಮಗ್ ಒಳ್ಳೆ ಹಾಲು ಸಿಗ್ಲತ್ತದ, ಒಳ್ಳೆ ಕ್ವಾಲಿಟಿ ಸಿಗ್ಲತ್ತದ. ನಮ್ ಫ್ರೆಂಡ್ ಹಸ್ಬೆಂಡ್ ಅದರ ಒಬ್ರು ಮೊಸರು ಊಟ ಮಾಡ್ತಿದ್ದಿಲ್ಲ ಅಂತಾರೆ, ನಮ್ ಹಾಲು ತಗೊಳತ್ ಅವ್ರು ಮೊಸರು ಊಟ ಮಾಡಿರ್ತಾರೆ. ಅಂದ್ರೆ ಆಹಾರ ಕ್ರಮ ಸಹಿತ ಬದಲಾವಣೆ ಬದಲಾವಣೆ ಆಗಿದ್ರೆ. ಈಗ ತಮ್ಮ ಈ ಒಂದು ಅನುಭವವನ್ನ ನೋಡಿಕೊಂಡು, ತಮ್ಮ ಒಂದು ಈ ಉದ್ಯಮವನ್ನ ನೋಡಿಕೊಂಡು, ಇದರಿಂದ ಪ್ರೇರಣೆ ಪಡೆದು ಇಲ್ಲ ನಾವು ಇಂಥದ್ದು ಯಾಕೆ ಮಾಡಬಾರದು ಅನ್ನುವಂಥದ್ದು ಯಾರಾದ್ರೂ ತಯಾರಾಗಿರಂತೀರಿ ನಿಮ್ಮಲ್ಲಿ, ಅಥವಾ ರೈತರು, ರೈತ ಮಹಿಳೆಯರು? ನಮ್ ಫ್ರೆಂಡ್ಸ್ ಅಂತಾರೆ ಮಾಡ್ಬೇಕಂತೀನಿ, ಹೆಂಗ್ ಮಾಡ್ಲಿ ಅಂತಾರ, ಮಾಡ್ರಿ ಅಂತೀವಿ ನಾವು. ಅವ್ರೇನಿನ ಯೋಚನೆ ಮಾಡಿಲ್ಲ ಅನಿಸ್ತದೆ. ಜೊತೆ ಅವರೇ ಇದನ್ನ ಏನು ಈಗ 100 ಎಮ್ಮೆ ಏನು ತಮ್ದು ಉದ್ಯಮ ಇದೆ, ಇದನ್ನ ಇನ್ನೂ ದೊಡ್ಡದು ಮಾಡ್ಬೇಕಂತದನ? ಮಾಡ್ಬೇಕಂತ ಅದರಿ, ಲೇಬರ್ ಸಪೋರ್ಟ್ ಅಲ್ಲ, ನಿಮ್ಮ ಫ್ಯಾಮಿಲಿ ಒಳಗ ನಿಮಗೆ ಸಪೋರ್ಟ್ ಮಾಡಿ ಮಾಡ್ತಾರೆ? ಎಲ್ಲ ಮಾಡ್ತಾರೆ, ನಮ್ಮ ಹಸ್ಬೆಂಡ್, ನಮ್ಮಣ್ಣ, ನಮ್ಮಣ್ಣ ಬೆಳಗ್ಗೆ ಹೋದ ಸಂಜೆಗೆ. ಟೋಟಲ್ ಈ ವ್ಯವಹಾರದ ಏನು ನಿರ್ವಹಣೆ ನೀವೇ ಮಾಡ್ತಾ ಇದ್ರಿ? ಟೋಟಲ್ ಏನು ಬರುದು ಹೋಗುದು ತರುದು ಮಾಡುದು ಎಲ್ಲಾ ವ್ಯವಸ್ಥೆಗಳನ್ನ ತಾವೇ ಮಾಡ್ತಾ ಇದ್ರಿ? ಈಗ ಇದನ್ನೇ ವಿಸ್ತರಣೆ ಮಾಡೋದಕ್ಕೂ ನಿಮಗೇನು ಕಷ್ಟ ಆಗಂಗಿಲ್ಲ. ಕಷ್ಟ ಆಗಲ್ಲ. ಮತ್ತೆ ಇನ್ನು ಹೆಚ್ಚಿಗೆ ಏನ್ ಬೇಕಾಗ್ತದೆ? ಈಗ ನಾವು ಹೌದಪ್ಪ ಜಾನುವಾರುಗಳನ್ನ ತರಬೇಕು, ಅವುಗಳಿಗೆ ಹೊಸ ಹೊಸ ಕೊಟ್ಟಿಗೆಗಳನ್ನ ಕಟ್ಟಬೇಕು, ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕು. ಈಗೇನು ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಮಾಡ್ತಿದ್ದೆ ಒಂದು ನಮ್ಮನ್ನೆಲ್ಲ ಲೇಬರ್ಸ್ ಕೊಡ್ರಿ, ಶೆಡ್ ಮಾಡೋರು ಹಿಡ್ಕೊಂಡು ಎಲ್ಲರೂ ನಮ್ ಕಡೆ ಫಿಕ್ಸ್ ಅದಾರೆ. ಅಡ್ಡಿ ಇಲ್ಲ. ಈಗ ಇದೇ ಒಂದು ಹೈನು ಉದ್ಯಮದೊಳಗ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದ್ದಾವೆ, ಅದು ಕರೆಯುವಂತದ್ದಿರಬಹುದು, ಆಮೇಲೆ ರೋಗ ನಿರ್ವಹಣೆ ಇರುವಂತದ್ದು. ಯಾಕಂದ್ರೆ ಡಾಕ್ಟರ್ಸ್ ನಿಮ್ಗೆ ಬಹಳ ಇಂಪಾರ್ಟೆಂಟ್. ಹೌದಾ? ಲಸಿಕೆ ಕೊಡಬೇಕಾಗ್ತದೆ. ಅವ್ರದ್ದು ವ್ಯವಸ್ಥೆ ಹೆಂಗಿದೆ? ಬರ್ತಾರೆ, ನಾವ್ ಯಾವಾಗ ಫೋನ್ ಹಚ್ತೀವಿ ಅವಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಹುಡುಗರು, ಅವ್ರಿಗೆ ಎಲ್ಲ ಹೇಳಿಕೊಟ್ರ ಅವ್ರು, ಎಮರ್ಜೆನ್ಸಿ ಇದ್ರೆ ಅವರೇ ಮಾಡ್ಕೋತಾರೆ, ಇಲ್ಲಾಂದ್ರೆ ಡಾಕ್ಟರ್ ವಿಸಿಟ್ ಇದ್ದೇ ಇರ್ತದ್ರೆ. ಈಗ ವೆಟರ್ನರಿ ಡಾಕ್ಟರ್ಸ್ ಅವ್ರದಂತೂ ತಾವು ಹೇಳಿದ್ರಿ ಲಸಿಕೆ ಕೊಡುವಂತದ್ದಾಗ್ಲಿ ಅಥವಾ ಔಷಧಿ ಪಾಣಿ ಮಾಡುವಂತದ್ದಾಗ್ಲಿ ಮಾಡ್ತಾರೆ. ಕಾಲಕಾಲಕ್ಕೆ ಏನ್ ಬದಲಾವಣೆಗಳಾಗ್ತಾವ ತಂತ್ರಜ್ಞಾನದೊಳಗ, ಅದನ್ನು ಕೂಡ ತಾವು ಅಧ್ಯಯನ ಮಾಡ್ತಾ ಇರ್ತೀರಿ? ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಬೀದರ್ ಒಳಗೆ ಯೂನಿವರ್ಸಿಟಿ ಅದ, ಇಲ್ಲಿ ಇಂಥ ತಜ್ಞರನ್ನ ಹೋಗಿ ಸಂಪರ್ಕ ಮಾಡಿ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು, ಏನು ಸುಧಾರಣೆ ಆಗಬೇಕು ಅಂತೇಳಿ ಅವ್ರ ವಿಚಾರ ವಿಮರ್ಶೆ ಏನಾದ್ರೂ ಮಾಡ್ತಾ ಇದ್ದಾರೆ? ರಾಜು ತೆಗ್ಗಳಿ ಸರ್ ಅಂತ ಹೇಳಿದಾರೆ, ಕೃಷಿ ವಿಜ್ಞಾನ ಕೇಂದ್ರದ ಸೈಂಟಿಸ್ಟ್, ಅವ್ರ ಮಾರ್ಗದರ್ಶನ ಜಾಸ್ತಿ ರೀ ನಮ್ದು. ಈಗ ಅವ್ರ ಮಾರ್ಗದರ್ಶನಲಿಂತ ನಾವು ವರ್ಮಿ ಕಂಪೋಸ್ಟ್ ಚಾಲೂ ಮಾಡಿವ್ರಿ, ಎರೆಹುಳ ಗೊಬ್ಬರ. ಅವ್ರ ಮಾರ್ಗದರ್ಶನ ನಮಗ್ ಬಹಳ ಅದ ರೀ, ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಅಡ್ಡಿ ಇಲ್ಲ. ಈಗ ಇಷ್ಟೆಲ್ಲಾ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಲ್ಲ, ಈ ಹೈನಿನೊಳಗೆ ಎಷ್ಟು ಖರ್ಚು ನಿಮಗೆ ಒಂದು ದಿವಸಕ್ಕಾಗ್ಲಿ, ಒಂದ್ ತಿಂಗಳಿಗಾಗ್ಲಿ ಅಥವಾ ಒಂದು ವರ್ಷಕ್ಕಾಗ್ಲಿ ಆಗ್ತದೆ ಅಂತೀರಿ? ಮತ್ತೆ ಎಷ್ಟು ಆದಾಯ ನಿಮಗೆ ಇದರಿಂದ ಬರ್ತದೆ? ಆದಾಯ ಆದರೆ ಇಲ್ಲಂತಿಲ್ಲ, ನಾವು ಏನಾದ್ರು ವರ್ಷ ವರ್ಷ ಲೆಕ್ಕ ಮಾಡಬೇಕು, ಇನ್ನ ಮಾಡಿಲ್ಲ ರೀ. ಯಾಕಂದ್ರೆ ನಾವು ಆದಾಯ ಹೊಂಟದ, ಅದ ಆದಾಯ ಹೊಂಟದ್ ನಾವು ಅಲ್ಲೇ ಮತ್ತೆ ಅಲ್ಲೇ ಹಾಕ್ಲತ್ತೀವಿ. ಅಡ್ಡಿ ಇಲ್ಲ. ಈಗ ಒಂದು ಲೀಟರ್ ನೀವೇನು ಮಾಡ್ತಾ ಇದ್ದೀರಿ, ಒಂದು ಲೀಟರ್ ಮೇಲೆ ನಿಮಗೆ ಇಷ್ಟು ಖರ್ಚು ಬರ್ತದ, ಒಂದ್ ಲೀಟರ್ ನಮಗೆ ಇಷ್ಟು ಉಳಿತದ ಅನ್ನುವಂಥದ್ದು. ಈಗ 70 ರೂಪಾಯಿ ತಾವು ಮಾರಾಟ ಮಾಡ್ತಾ ಇದ್ರಿ, ಅದ್ರೊಳಗೆ ಎಷ್ಟು ಖರ್ಚು ಆಗ್ತದ ನಿಮಗೆ? ಖರ್ಚಿಂದ ಇನ್ನ ಏನ್ ಲೆಕ್ಕ ಹಾಕಿಲ್ಲ ರೀ. ಹೊಲ್ದಾಗ ಏನಾದ್ರೆ ಹಾಲಿನಿಂದ ನಾವು ಎರೆಹುಳ ಗೊಬ್ಬರ ಮಾಡತ್ತೀವಲ್ಲ, ಅದಕ್ಕೆ ಹಾಕ್ಲತ್ತೀವ್ರಿ. ಹಿಂಗಾಗಿ ನಮ್ಗೆ ಇನ್ನ ನಾವು ಹಾಕಿಲ್ಲ, ಲೆಕ್ಕಾಚಾರ ಹಾಕಿಲ್ಲ. ಈಗ ಎರೆ ಗೊಬ್ಬರ ಮಾಡೋದಕ್ಕೆ ನಿಮಗೆ ಬಹಳ ಅನುಕೂಲಕರವಾದಂತಹ ಒಂದು ವಾತಾವರಣ ಹೌದಾ? ನಿಮಗೆ ಸಗಣಿ ಸಿಗ್ತದ, ಆಮೇಲೆ ಗಂಜಲ ಸಿಗ್ತದ, ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಈ ಗಂಜಲಗ್ ಅಂತೇಳಿ ಒಂದ್ ಹೌಸ್ ಟೈಪ್ ಮಾಡಿವ್ರಿ, ಅದು ಎಮ್ಮೆಗಳು ತೊಳೆದಿದ್ದಾಗ್ಲಿ ಅದು ಗಂಜಲ ಆಗ್ಲಿ ಆ ಹೌಸ್ ಎಲ್ಲ ಹೋಗ್ಬಿಡ್ತಿದ್ರಿ. ಅದನ್ನ ನಾವ್ ಏನ್ ಮಾಡ್ತೀವಿ, ಹುಲ್ಲೆಲ್ಲ ಹಾಕಿರ್ತೀವಲ್ಲ, ಆ ಹುಲ್ಲಿಗೆ ಅದನ್ನೇ ಬಿಟ್ಬಿಡ್ತೀವ್ರಿ. ಆಮೇಲೆ ನಮ್ಮಲ್ಲಿ ಹೆಂಡಿಲಿಂತ ಗ್ಯಾಸ್ ಇರ್ತದಲ್ಲ, ಅದನ್ನು ಮಾಡ್ಕೊಂಡ್ರೆ ಗೋಬರ್ ಗ್ಯಾಸ್. ಬಹಳ ಸಂತೋಷ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ನಮ್ಮ ಹೊಲ್ದಾಗ ಏನ್ ಎಲ್ಲ ಆಳ್ ಮಕ್ಳು ಅದರಲ್ಲ, ಲೇಬರ್ಸ್ ಅದರಲ್ಲ, ಅವ್ರ ಯಾರು ಕಟ್ಟಿಗೆ ಹಚ್ಚಿ ಒಲಿ ಮ್ಯಾಗ ಮಾಡೋದಿಲ್ರಿ, ಅವರೆಲ್ಲ ಗೋಬರ್ ಗ್ಯಾಸ್ ಮ್ಯಾಗೆ ಅಡಿಗೆ ಮಾಡ್ಕೊಳ್ತಾರೆ. ಅಂದ್ರೆ ಗೋಬರ್ ಗ್ಯಾಸ್ ಯೂನಿಟ್ ಎಷ್ಟು ದೊಡ್ಡದ ಅಂತೀರಿ? ಎಷ್ಟು? 4 ಗೋಬರ್ ಗ್ಯಾಸ್, 4 ಯೂನಿಟ್ಸ್ ಅದವ್ರಿ. ಅದು ಗವರ್ಮೆಂಟ್ ಸ್ಕೀಮ್ ಇತ್ತಲ್ರಿ, ಸ್ಕೀಮ್ನಾಗ ಅದು ಮಾಡಿಸ್ಕೊಂಡ್ಬಿಟ್ಟಿವಿ. 4 ಯೂನಿಟ್ ದಿಂದ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ. ಅಂದ್ರೆ ದಿವಸ ಉತ್ಪಾದನೆ ಆಗ್ತದಲ್ಲಿ, ಗ್ಯಾಸ್ ದಿವಸ ಉತ್ಪಾದನೆ ಆಗ್ತದೆ, ಇಡೀ ಫಾರ್ಮ್ ಒಳಗೆ ಎಲ್ಲರೂ ಗ್ಯಾಸ್ ಮ್ಯಾಗೆ ಯೂಸ್ ಮಾಡ್ಕೊತಾರೆ. ತಮ್ಮ ಮನೆ ಒಳಗೆ ಹೆಂಗ ಮಾಡ್ತಾ ಇದ್ರಿ? ನಮ್ಮಲ್ಲಿ ಸಿಲಿಂಡರ್ ಉಪಯೋಗ ಮಾಡ್ತಾ ಇದ್ರಿ. ಈ ಗ್ಯಾಸ್ ನಿಂದ ಉಪಯೋಗ ಮಾಡ್ಕೊಳ್ಳೋದು ದೂರ ಆಗ್ತದೆ. ಆದ್ರೆ ನಿಮ್ಮ ತೋಟದೊಳಗೆ ಮಾತ್ರ ಎಲ್ಲರೂ ಬಯೋಗ್ಯಾಸ್ ಉಪಯೋಗ ಮಾಡ್ತಾ ಇದ್ದಾರೆ. ಇದ್ರ ನಂತರ ಏನ್ ಸ್ಲರಿ ಉಳಿತದಲ್ಲ, ಅದನ್ನ ಮತ್ ನೀವು ಹೊಲಕ್ಕೆ ಹಾಕ್ತಾ ಇದ್ರಿ? ನಿಮ್ಮ ಹೊಲಕ್ಕೆ ಎರೆ ಗೊಬ್ಬರ ಮಾಡ್ತೀವ್ರೆ? ಅಂದ್ರೆ ಉರುವಲಿನ ಮೇಲಿನ ಏನು ಖರ್ಚು ಸಂಪೂರ್ಣವಾಗಿ ತಮಗೆ ಉಳಿತಾ ಇದೆ. ಅಗದಿ ನೇಚರ್ ಫ್ರೆಂಡ್ಲಿ ಒಂದು ಉರುವಲು ನಿಮಗೆ ಸಿಗ್ತಾ ಇದೆ ಗ್ಯಾಸಿನ ರೂಪದೊಳಗೆ, ಅದ್ರದ್ದೇನು ತೊಂದರೆ ಇಲ್ಲ. ಲೈಟ್ ಕೂಡ ಅದ್ರ ಮೇಲೆ ಇಲ್ಲ ಮಾಡಿಲ್ಲ. ಅದ್ರ ಅಡಿಗೆ ಮಾಡುವಂತದ್ದಾಗ್ಲಿ ಬೇರೆ ಪಂಪ್ ಏನಾದ್ರೂ ಅದ್ರ ಮೇಲೆ ಚಾಲೂ ಇಲ್ಲ. ಅಡ್ಡಿ ಇಲ್ಲ. ನಮ್ಮ ರೈತರು ಇದನ್ನ ಬಹಳ ವಿಚಾರ ಮಾಡಬೇಕು. ಇತ್ತೀಚಿನ ದಿವಸದೊಳಗೆ ಜಾನುವಾರುಗಳು ಇಲ್ಲ, ಸಗಣಿ ಸಿಗುವುದು, ಹಿಂಗಾಗಿ ಬಯೋಗ್ಯಾಸ್ ನಾವು ಮಾಡ್ತೀವಿ ಅಂತಂದ್ರೆ ಅವಕಾಶಗಳು ಕೂಡ. ಆಮೇಲೆ ಏನೋ ಒಂದು ಭರಣಿ ಅಂತಾರಲ್ರಿ, ಕುಳ್ಳು ಅಂತಾರ ನಮ್ದು ಈ ಕಡೆ ಸೈಡ್, ಅದು 3-4 ಆಕಳದವ್ರಿ, ಅದ್ರಲ್ಲಿಂದ ಮಾಡ್ಬೇಕಂತ ನನ್ನ ವಿಚಾರ ಅದ. ಅಂದ್ರೆ ಇದು ಕುಳ್ಳು ಮಾಡ್ಬೇಕು, ಆಕಳ ಸಗಣಿ ಊದ ಅದೆಲ್ಲ ಹಾಕ್ತಿವಲ್ರಿ ಸಲ ಮಾಡ್ಬೇಕಂತದ. ಈಗ ನೋಡ್ರಿ ಜಗತ್ ಎಷ್ಟು ಬದಲಾವಣೆ ಆಗ್ಯದ ಅಂತಂದ್ರ, ಆಕಳ ಸಗಣಿ ಕುಳ್ಳ ಏನಿರ್ತದ ಅದಕ್ಕೆ ಬಹಳ ದೊಡ್ಡ ಡಿಮ್ಯಾಂಡ್ ಅದ ಮಾರ್ಕೆಟ್ ಒಳಗೆ. ಎಲ್ಲೂ ನಾವು ನೋಡಿದೀವಿ, ನಾವು ಖರೀದಿ ತಗೋಬೇಕಂದ್ರೆ 5 ರೂಪಾಯಿ ಒಂದು ಕೊಡ್ತಾರ್ರಿ. ಅದು 5 ರೂಪಾಯಿ ಒಂದು ಕೆಲವೊಂದು ಆನ್ಲೈನ್ ಒಳಗೆ ಮಾರಾಟ ಆಗ್ತದೆ, 150 ರೂಪಾಯಿ ಮಾರಾಟ ಆಗ್ತದೆ. ಅದಕ್ಕೆ ಈ ಒಂದು ವಿಚಾರ ತಮಗ ಅದ ಅಂದಂಗಾಯ್ತು. ಈಗ ತಮ್ಮಲ್ಲಿ ಸಾಕಷ್ಟು ಸಗಣಿ ಸಿಗ್ತಾ ಇದೆ, ಅದನ್ನು ಕುಳ್ಳು ಮಾಡಿ ಮಾರಾಟ ಮಾಡುವಂತದ್ದೇನಾದ್ರೂ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಹಿಂಗೆ ಏನಾದ್ರು? ಹೌದ್ರಿ, ಆಕಳದಷ್ಟೇ ಮಾಡ್ಬೇಕು, ಯಾಕಂದ್ರ ಎಮ್ಮಿದ ಬಾಡ ಅಂತಾರೆ, ಪೂಜೆ ಮಾಡಲ್ಲ ಅಂತಾರ, ಅದಕ್ಕೆ ಆಕಳದಷ್ಟೇ ಮಾಡ್ಬೇಕಂತ ವಿಚಾರ ಅದೇರಿ. ಅಂದ್ರ ಆಕಳ ಸಂಖ್ಯೆನು ಹೆಚ್ಚು ಮಾಡಿಕೊಂಡು ಕುಳ್ಳು ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ. ನಮ್ಮ ಕೃಷಿ ಒಳಗೆ ತೊಡಕೊಳ್ಬೇಕು ಅನ್ನುವಂತ ಆಸಕ್ತ ಯುವತಿಯರಿಗೆ ತಾವೇನು ಹೇಳ್ತೀರಿ? ಮಾಡ್ಬೇಕಂತ ನಾನು ಅಂತೀನಿ, ಯಾಕಂದ್ರೆ ಒಳ್ಳೆ ವಾತಾವರಣ ಸಿಗ್ತದ್ರಿ, ಏನ್ ಹೊಲಕ್ ಹೋಗ್ತಿವಲ್ಲ, ವಿಶೇಷವಾಗಿ ಯಾಕಂದ್ರೆ ಈಗ ಬಹಳಷ್ಟು ಎಲ್ಲ ಗವರ್ಮೆಂಟ್ ಬಹಳ ಅನುಕೂಲ ಮಾಡಿಕೊಟ್ಟದ್ರಿ, ಮಾಡ್ಬೇಕು ಮಾಡೋದ್ರೊಳಗೆ. ಏನು ತಾವು ಸಾಕಷ್ಟು ಉಪಯೋಗ ಮಾಡ್ಕೊಂಡಿರಿ ಸರ್ಕಾರದ ಸ್ಕೀಮ್ಗಳನ್ನ? ನಮ್ಗೇನ್ ನಾವು ಇವತ್ತು ಊಟ ಮಾಡ್ತೀವಿ ಅಂದ್ರೆ ಹೊರಲಿಂದ ಸಿಗ್ತದ್ರಿ ನಮ್ಗೆ, ಅದು ಇಲ್ಲಾಂದ್ರೆ ನಾವು ಇಲ್ಲ, ನಾನು ಹೇಳ್ತೀನಿ. ಬಹಳ ಸಂತೋಷ. ಆತ್ಮೀಯರೇ, ಜ್ಯೋತಿ ಅವಿನಾಶ್ ಉಪಳಾಂವಕರ್ ಅವರು ಇಲ್ಲಿ ತನಕ ತಮ್ಮ ಅನುಭವಗಳನ್ನ ಹೇಳಿದ್ರು, ಅದನ್ನ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅದಕ್ಕಾಗಿ ಅವರ ನಂಬರ್ ನಾನು ಕೊಡ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9881231279. ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಜ್ಯೋತಿ ಉಪಳಾಂವಕರ್ರೆ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ಮಹಿಳಾ ರೈತರ ಜೊತೆಗೆ ತಾವು ತಮ್ಮ ಹೈನುಗಾರಿಕೆ ಒಳಗಿನ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತೆ ಯಾವ ರೀತಿ ನಾವು ಕಲಿತು ಬೇರೆಯವ್ರ ಮೇಲೆ ಅವಲಂಬನೆ ಆಗೋದಕ್ಕಿಂತ, ಬೇರೆ ಉದ್ಯೋಗ ಹುಡುಕಾಡ್ಕೊಂಡು ಹೋಗೋದಕ್ಕಿಂತ ನಾವೇ ಒಂದು ಉದ್ಯಮವನ್ನ ಶುರು ಮಾಡಿ ಉಳಿದವರಿಗೆ ಒಂದು ಜೀವನವನ್ನು ಕೊಡುವಂತ ಒಂದು ಕೆಲಸ ಏನ್ ತಾವು ಮಾಡ್ತಾ ಇದ್ದೀರಿ, ಬಹಳ ಅನುಕರಣೀಯವಾದಂತಹ ಒಂದು ಕಾರ್ಯ. ಮತ್ತೆ ನಮ್ಮ ಯುವಕರು ಮತ್ತೆ ಯುವತಿಯರು ಇದರಿಂದ ಪ್ರೇರಣೆ ಪಡಿತಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ಕೇಳುವರ ಜೊತೆಗೆ ಸಂವಾದ ಮಾಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಇಲ್ಲಿ ತನಕ ಬಂದು, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಸೈಯದ್ ಚಿಂಚೋಳಿ ಗ್ರಾಮದ ರೈತ ಮಹಿಳೆಯಾದ ಜ್ಯೋತಿ ಅವಿನಾಶ್ ಉಪಳಾಂವಕರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ರಾಧಾಬಾಯಿ ಎಂ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. ಮುಂದೆ ಹೇಳಿಕೊಡುವ ಮೀಸಲೆ

ರಾಧಾಬಾಯಿ ಎಂ ಮಾದರ್ ಮತ್ತು ಸಂಗಡಿಗರಿಂದ ಇನ್ನೊಂದು ಚೌಡ್ಕಿ ಪದ. ಗಂಡ ಸರನ ಬಂಡ